ಇದು ಆಕಾಶವಾಣಿ ಬೆಂಗಳೂರು. ತಂಬಾಕು ಸೇವನೆ ಆರೋಗ್ಯಕ್ಕೆ ಹಾನಿಕರ. ಬೀಡಿ ಸಿಗರೇಟುಗಳ ಸೇವನೆ ಕೆಮ್ಮು, ದಮ್ಮು ಹಾಗೂ ಹೃದಯ ರೋಗಗಳಿಗೆ ಮೂಲ ಕಾರಣ. ಕವಿ ಕಿಗ್ಗಾಲು ಗಿರೀಶ್ ಅವರು ತಮ್ಮ ಕವಿತೆಯೊಂದರಲ್ಲಿ ಹೀಗೆಂದಿದ್ದಾರೆ. ಬೀಡಿಯೇ ಆಗಲಿ ಸಿಗರೇಟ್ ಆಗಲಿ, ಕೇಡನು ತರುವುದು ತಿಳಿದಿರಲಿ, ಬಾಡಿಸಿ ಬದುಕಿನ ಮಾಧುರ್ಯವನ್ನು ಕಾಡಿಸಿ ಸುಡುವುದು ಅರಿವಿರಲಿ. ತಂಬಾಕು ತ್ಯಜಿಸಿ ನಿಮ್ಮ ಹಾಗೂ ನಿಮ್ಮ ಸುತ್ತಮುತ್ತಲಿನವರ ಜೀವ ಉಳಿಸಿ. ಆಕಾಶವಾಣಿ ಹೊಸಪೇಟೆ. ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಾರ್ಯಕ್ರಮ ಕಿಸಾನ್ ವಾಣಿ ಗ್ರಾಮಾಂತರಂಗ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ, ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಕಿಸಾನ್ ಮಣಿ ಗ್ರಾಮಾಂತರಂಗ ಕಾರ್ಯಕ್ರಮ ಕೇಳ್ತಾ ಇರುವ ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣಾರ್ಥಿಗಳು. ರೈತ ಬಾಂಧವರು ಇವತ್ತಿನ ಕಿಸಾನ್ ಮಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಕೃಷಿ ಅನುಭವ ಕುರಿತು ಹೂವಿನ ಹಡಗಲಿ ತಾಲೂಕಿನ ದೇವಗೊಂಡನಹಳ್ಳಿಯ ರೈತರಾದ ಡಿಎಂ ವೀರೇಶ್ ಅವರೊಂದಿಗೆ ಸಂದರ್ಶನ, ನಂತರ ಹವಾಮಾನ ವರದಿ, ರೈತರಿಗೆ ಸಲಹೆ ಇವೆಲ್ಲ ಇದ್ದಾವೆ. ಕೇಳೋಣಂತೆ ರೈತ ಬಾಂಧವರು, ಇದೀಗ ಕೇಳಿ. ಕೃಷಿ ಅನುಭವ ಕುರಿತು ಹೂವಿನ ಹಡಗಲಿ ತಾಲೂಕಿನ ದೇವಗೊಂಡನಹಳ್ಳಿಯ ರೈತರಾದ ಡಿಎಂ ವೀರೇಶ್ ಅವರೊಂದಿಗಿನ ಸಂದರ್ಶನವನ್ನು. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ವಿಜಯನಗರ ಜಿಲ್ಲೆ ಹಡಗಲಿಯ ಡಿಎಂ ವೀರೇಶ್ ಅನ್ನುವಂತಹ ರೈತರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರ ಕೃಷಿ ಅನುಭವಗಳನ್ನು ಇವತ್ತು ನಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದಾರೆ. ಸಾಂಪ್ರದಾಯಿಕ ಕೃಷಿಯ ಜೊತೆಗೆ ಒಂದಿಷ್ಟು ಅರಣ್ಯ ಕೃಷಿಯನ್ನು ಸಹಿತ ಅವರು ಮಾಡ್ತಾ ಇದ್ದಾರೆ. ಸುಮಾರು 7-8 ವರ್ಷಗಳಿಂದ ಅರಣ್ಯ ಕೃಷಿ ಮಾಡೋದಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಕಾರಣವೂ ಸಹಿತ ಇದೆ. ಅವರ ಈ ಕೃಷಿ ಅನುಭವಗಳನ್ನು ಇವತ್ತು ನಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ನಮಸ್ಕಾರ ವೀರೇಶ್ ಅವರೇ. ನಮಸ್ಕಾರ ಸರ್. ವೀರೇಶ್ ಅವರು, ನಿಮ್ಗೆ ಎಷ್ಟು ವರ್ಷ ವಯಸ್ಸು? ನನಗೆ 48 ವರ್ಷ ಸರ್. 48 ವರ್ಷ ವಯಸ್ಸು. ಹೌದು. ಕೃಷಿ ನಿಮ್ಮ ಮೊದಲ ಆದ್ಯತೆನ ಅಥವಾ ಬೇರೆ ಏನಾದ್ರು ಇದೆಯಾ? ಇಲ್ಲ ಸರ್, ನಾನು ಮೊದಲಿಗೆ ಶಿಕ್ಷಕನಾಗಿದ್ದೆ. ಹೌದ್ರಿ? ಮೊದಲು ಶಿಕ್ಷಕ, ಆ ನಂತರ ನಾನು ಈ ಕೃಷಿಗೆ ಬಂದಿದ್ದೆ. ಸರ್ಕಾರಿ ನೌಕರಿಯಲ್ಲಿ? ಅರೆ ಸರ್ಕಾರಿ ನೌಕರಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ, ಏಡೆಡ್ ಸ್ಕೂಲ್ ಅಲ್ಲಿ. ಅದನ್ನ ರಿಸೈನ್ ಮಾಡ್ಬಿಟ್ಟು ಬಂದು ಕೃಷಿಯನ್ನ ಮಾಡ್ತಾ ಇದ್ದೀನಿ. ಏಡೆಡ್ ಸ್ಕೂಲ್ ಅಲ್ಲಿ ನಿಮ್ದು ಪೋಸ್ಟ್ ಏಡೆಡ್ ಇತ್ತು? ಏಡೆಡ್ ಆಗಿದ್ರು ಸಮೇತ ನಾನು ಬಿಟ್ಟು ಬಂದೆ ಇಲ್ಲಿ. ಯಾಕೆ? ಹಂಗೆ ಏನೋ ಅದ್ರ ಬಗ್ಗೆ ನನಗೆ ಅಷ್ಟು ಒಲವು ಸಿಗ್ಲಿಲ್ಲ, ಅಷ್ಟು ಆಸಕ್ತಿ ಬರ್ಲಿಲ್ಲ, ಬೇಡ ಅಂತ ಬಿಟ್ಟು. ಎಲ್ಲಿ ಕೆಲಸ ಮಾಡ್ತಿದ್ರು? ದಾವಣಗೆರೆಯಲ್ಲಿ ಮಾಡ್ತಾ ಇದ್ದೆ. ಓಹೋ. ಆಗ ಎಷ್ಟು ವರ್ಷ ವಯಸ್ಸು? ನನಗೆ ಆಗಿನ್ನು 31-32 ವರ್ಷ. ಕೃಷಿ ಮಾಡ್ಬೇಕು ಅಂತ ಬಿಟ್ಟು ಬಂದ್ರ ಅಥವಾ ಬೇರೆ ಒತ್ತಡಗಳಿಗೆ? ಇಲ್ಲ, ಕೃಷಿ ಮಾಡ್ಬೇಕಂತಂದ ಬಿಟ್ಟು ಬಂದಿದ್ದೆ ಅದನ್ನ. ಕೃಷಿ ಮಾಡ್ಲೇಬೇಕು ನಾನು, ಇದು ಬೇಡ ಅಂತಂದೇಳಿ ಬಿಟ್ಟು ಹೊರಗಡೆ ಬಂದಿತ್ತು. ನಿಮ್ಮ ಭೂಮಿ ಎಷ್ಟಿದೆ ನಿಮ್? ನಂದು 11 ಎಕರೆ ಇದೆ. 11 ಎಕರೆ ಭೂಮಿ ಇದೆ. ಸೊ ಹಾಗಾಗಿ ಇಲ್ಲೇ ಏನಾದ್ರೂ ಮಾಡೋಣ ಅವ್ರ ಹತ್ರ ಯಾಕೆ ಅಂತಂದೇಳಿ ಬಿಟ್ಟು ಬಂದಿದ್ದು. ಆಗ ಕೃಷಿಯಲ್ಲಿ ಏನ್ ನಡೀತಾ ಇತ್ತು ನೀವು ಬಂದಾಗ? ನಾನು ಬಂದಾಗ ಅವಾಗೆಲ್ಲ ಫರ್ಟಿಲೈಸರ್ ಸ್ವಲ್ಪ ಜಾಸ್ತಿ ಇತ್ತು, ಮಾಡ್ತಾ ಇದ್ರು. ನನಗೇನಾದ್ರ ಬಗ್ಗೆ, ನಾನು ಮೂಲತಃ ಕೃಷಿಕನೂ ಅಲ್ಲ, ನಮ್ ತಂದೆಯವ್ರು ಶಿಕ್ಷಕರಾಗಿದ್ರು, ಅವ್ರು ಹೊರಗಡೆ ಕೆಲಸ ಮಾಡ್ತಾ ಇದ್ರು. ಓ, ಹೀಗೆ ಕೃಷಿ ಪರಂಪರೆ ಇಲ್ಲ ನಿಮ್ಗೆ? ಆಕ್ಚುಲಿ ನಮಗೆ ಇದ್ದಿಲ್ಲ. ನಮ್ ಚಿಕ್ಕಪ್ಪ ಅವರೆಲ್ಲ ಮಾಡ್ತಾ ಇದ್ರು, ಏನೋ 2 ತಿಂಗಳ ರಜೆಗ್ ಬಂದಾಗ ಮಾತ್ರ ಅವ್ರ ಜೊತೆಗೆ ಇರ್ತಾ ಇದ್ವಿ. ಅದೇ ಒಂದ್ ಬೇಸ್ ಮೇಲೆ ನಾನ್ ಮತ್ತೆ ಶಿಕ್ಷಕ ಆಗಿ ಅದು ಬೇಡ ಅಂತಂದೇಳಿ ಬಿಟ್ಟು ಹೊರಗಡೆ ಬಂದ್ಮೇಲೆ ಬಿಟ್ಟ ಅಲ್ಲಿ ಕೆಲಸ ಬಿಟ್ಟು ಯಾವಾಗ ಬಂದೆ ಅವಾಗ ಕೃಷಿಗೆ ತೊಡಕೊಂಡಿದ್ದು. ನಿಮ್ಗಿದು ಅವಾಗ ಅಂದ್ರೆ ಕಷ್ಟ ಅನ್ಸ್ಲಿಲ್ವಾ, ಇದು ನಾನು ಪ್ರಾಕ್ಟೀಸ್ ಮಾಡಿಲ್ಲ ಇದು ಗೊತ್ತಿಲ್ಲ ಹೇಗೆ ಅಂತ ಒಂದ್ ಅದ್ರ ಬಗ್ಗೆ ನನಗೆ ಕಷ್ಟ ಆಗ್ಲಿಲ್ಲ. ಯಾಕಂದ್ರೆ ಆ ಸಮಯದಲ್ಲಿ ನನ್ನ ಪಕ್ಕದ ಹೊಲದಲ್ಲೇ ಇರ್ತಕ್ಕಂಥವ್ರು ಒಬ್ರು ನನಗೆ ಒಳ್ಳೆ ಗೈಡ್ರ್ ಸಿಕ್ರು ನನಗೆ, ಈ ರೀತಿ ಮಾಡಿದ್ರೆ ಹಿಂಗ ಆಗ್ತದೆ ಅಂತಂದ ಹೇಳಿ ಅವಾಗ ಅದನ್ನೇ ಮಾಡ್ಕೊಂತ ಮಾಡ್ಕೊಂತ ಹೋಗಿರೋದು. ಏನ್ ಬೆಳೆದ್ರಿ ಅವಾಗ ಫಸ್ಟ್? ಫಸ್ಟ್ ಶೇಂಗಾ ಎಲ್ಲ ಬೆಳಿತಾ ಇದ್ದೆ, ಶೇಂಗಾ, ಮೆಕ್ಕೆಜೋಳ, ಎಳ್ಳು, ಗುರಾಳು, ಪ್ರತಿಯೊಂದು ಬೆಳಿತಾ ಇದ್ದೆ ಅವಾಗ. ಅವಾಗೆಲ್ಲ ವರ್ಷದಿಂದ ವರ್ಷಕ್ಕ ಸ್ಟಾಕ್ ಮಾಡಿ ಇಡ್ತಾ ಇದ್ವಿ, ವರ್ಷದಿಂದ ವರ್ಷಕ್ಕೆ ಪ್ರತಿಯೊಂದನ್ನು ಸ್ಟಾಕ್ ಮಾಡ್ತಾ ಇದ್ವಿ. ಈಗಿಲ್ಲ ಅಲ್ಲ, ಎಷ್ಟೋ ಕತೆಗಳು ಹೇಗಿರ್ತವೆ ಅಂದ್ರೆ ಕೃಷಿಯಿಂದ ಹಿಂಗೆ ಸರ್ಕಾರಿ ಬೇರೆ ಬೇರೆ ಕಡೆ ನೌಕರಿಗೆ ಹೋಗ್ತವೆ, ಕೃಷಿ ಬೇಡ ಅಂತೇಳಿ. ಅಂದ್ರೆ ನೀವು ಒಂದು ಏಡೆಡ್ ನೌಕರಿಯನ್ನು ಬಿಟ್ಟು ಈ ಕಡೆ ಬಂದ್ರಿ. ಹೌದು, ನನಗೆ ಅದು ಆಗ ನಿಮ್ ಮನೆಯಲ್ಲಿ ನಿಮ್ ಕುಟುಂಬದವರು ಏನಪ್ಪ? ಅವಾಗ ನನ್ ತಂದೆಯರಿ ಸ್ವಲ್ಪ ಹುಷಾರ್ ಬೇರೆ ಇದ್ದಿಲ್ಲ, ಅವ್ನ್ ನೋಡ್ಕೊಳ್ಳಿಕ್ಕೆ ತೊಂದ್ರೆ ಆಗಕ್ಕಿತ್ತು. ಈ ಕಡೆ ಶಾಲೆಗೆ ಹೋಗಕ್ ಆಗ್ಲಿಲ್ಲ, ಈ ಕಡೆ ನನ್ ತಂದೆ ನೋಡಕ್ ಆಗ್ಲಿಲ್ಲ, ನನ್ ಮಕ್ಳನ್ ಬೇರೆ ದಾವಣಗೆರೆಯಲ್ಲಿ ಓದಕ್ ಹಾಕ್ಬಿಟ್ಟಿದ್ದೆ ಅವಾಗ. ಇದೆಲ್ಲ ಬಹಳ ಹಿಂಸೆ ಆಗಕ್ಕೆತ್ತಿ ಬಿಡುತ್ತೆ ನನಗೆ, ಬೇಡ ಇದು, ಅದನ್ನೇ ಬಿಟ್ಟು ಇದ್ರೆ ಬಂದ್ಬಿಡಾನ ಅಂತಂದೇಳಿ ಇಲ್ಲಿ ಬಂದೆ. ಸ್ವಂತ ಊರು ಹಡಗ್ಲಿ? ಸ್ವಂತ ಊರು ಹೂವಿನ ಹಡಗ್ಲಿ ಪಕ್ಕ ದೇವಗೊಂಡನಹಳ್ಳಿ. ದೇವಗೊಂಡನಹಳ್ಳಿ ನೀವು ಅಲ್ಲಿಯವರೇ? ಅಲ್ಲಿಯವರೇ. ಹಡಗ್ಲಿ ಎಲ್ಲ? ಅಡಗಲಿಯಲ್ಲಿ ನಮ್ಮ ಮನೆಗಳೆಲ್ಲ ಇದಾವೆ, ಮನೆಗಳೆಲ್ಲ ಇದಾವೆ. ಸ್ವಂತ ನಿಮ್ದು ದೇವಗೊಂಡನಹಳ್ಳಿ? ಹಾಗೆ ಡಿಎಂ ಅಂದ್ರೆ ಡಿಎಂ ದೇವಗೊಂಡನಹಳ್ಳಿ ಮಠದ ಅಂತ. ದೇವಗೊಂಡನಹಳ್ಳಿ ಮಠದ ವೀರೇಶ್ ಅಂತ. ಅಲ್ಲಿ ಮಠ ಇದೆ? ಇದೆ. ಸೊ ಅಲ್ಲಿ ಅದು ಆ ಪರಂಪರೆಗೆ ಪರಂಪರೆಗೆ ಮಾಡ್ಕೊಂಡು ಹೋಗ್ತಾ ಮಾಡ್ಕೊಳ್ತಾ ಹೋಗ್ತಾ ಇದ್ದೀರಿ ಸರ್. ಈಗ ಪ್ರಸ್ತುತ ನೀವು ಕೃಷಿಯಲ್ಲಿ ಏನೇನ್ ಬೆಳೀತಾ ಇದ್ದೀರಿ? ಈಗ ಸದ್ಯ ಈ ವರ್ಷದ ಬೆಳೆ ಅಂದ್ರೆ ಮೆಕ್ಕೆಜೋಳ, ತೊಗರೆ, ಈಗ ಮತ್ತೆ ತಂಬಾಕು ನಾಟಿ ಮಾಡ್ತಾ ಇದೀವಿ. ಈ ಸದ್ಯ ಈ ವರ್ಷದ ಬೆಳೆ. ಈ ನಾಳೆ ಮತ್ ನೆಕ್ಸ್ಟ್ ಬ್ಯಾಸಿಗೆ ಮತ್ ಬೇರೆ ಪೀಕ್ ಮಾಡ್ತೀವಿ. ಇಷ್ಟು ವರ್ಷದ ನಿಮ್ಮ ಕೃಷಿಯ ಅನುಭವದಲ್ಲಿ ಯಾವ ಬೆಳೆ ನಿಮ್ಗೆ ಅದು ಲಾಭದಾಯಕ ಅನ್ಸಿತು? ಈಗಿನ ಪರಿಸ್ಥಿತಿಯಲ್ಲಿ ಯಾವ್ದು ಲಾಭದಾಯಕ? ಕೃಷಿಯಲ್ಲೇ ಲಾಭದಾಯಕನಲ್ಲ ಈಗ ಸದ್ಯದ ಪರಿಸ್ಥಿತಿಯಲ್ಲಿ, ಯಾಕಂದ್ರೆ ಆಳಿನ ಖರ್ಚು ವೆಚ್ಚ ಬಹಳ ಆಗ್ತಾ ಇದೆ. ಈಗ ಆಳ ಇಲ್ದಲೆ ಏನು ಮಾಡಕ್ ಆಗ್ತಾ ಇಲ್ಲ. ಒಂದು ಎಂತ ಮಿಷನ್ ಬಂದವ ಅಂದ್ರೂ ಆಳ ಬೇಕೇ ಬೇಕಾಗಿದೆ, ಆ ರೀತಿಯಾಗಿ ತೊಂದರೆ ಆಗ್ತಾ ಇರೋದ್ರಿಂದ ಕೃಷಿಯಲ್ಲಿ ಈಗ ನಾನು ಉನ್ನತಿ ಪಡಿತೀನಿ ಅನ್ನೋದು ಬಹಳ ಕಷ್ಟಕರ ಈಗ ಈ ಸದ್ಯದ ಪರಿಸ್ಥಿತಿಯಲ್ಲಿ. ಈ ಹಿಂದೆ ನಾನು ಮುಂಚೆ ಏನ್ ಬಂದಾಗ 2014-15 ಆ ಸಾಲಿನ್ಯಾಗ ಒಳ್ಳೆ ಲಾಭ ತಗೊಂಡಿನಿ ನಾನು. ಯಾವ್ಯಾವ ಬೆಳೆಗಳಿರ್ಲಿ? ಶೇಂಗಾ ಬೆಳೆಗೆ, ಮತ್ತೆ ಎಳ್ಳು, ಗುರಾಳು, ಸೂರ್ಯಕಾಂತಿ ಅಂತ ಆಗ್ತಿದ್ವಿ. ಅವಾಗ ರೋಗ ರುಜಿನಗಳು ಕಡಿಮೆ ಇರ್ತಾ ಇದ್ವು, ಈಗ ಯಥೇಚ್ಛವಾಗಿ ಬರ್ತಾ ಇದ್ದಾವೆ. ನಾವು ಅದರಲ್ಲಿ ಫರ್ಟಿಲೈಸರ್ ಪರ್ಸೆಂಟೇಜ್ ಕಡಿಮೆ ನಾವು ಉಪಯೋಗಿಸೋದು. ನೀವು ಬಳಸೋದಿಲ್ಲ ಹೆಚ್ಚಾಗಿ? ಹೆಚ್ಚಾಗಿ ನಂದು ಒಂದು 6 ಎಕರೆ ಫರ್ಟಿಲೈಸರ್ ಇಲ್ಲ ಭೂಮಿಗೆ, ಹಾಗೆ ಬೆಳಿತೀವಿ. ಆತರ ಮಾಡ್ಕೊಂಡಿರೋದ್ರಿಂದ ಆ ಭೂಮಿ ಅಷ್ಟು ಫಲವತ್ತತೆ ಇದೆ. ಈಗ ಎಷ್ಟು ಎಕರೆಯಲ್ಲಿ ನೀವು ಮೆಕ್ಕೆಜೋಳ ಬೆಳಿತಾ ಇರೋದು? ಈ ವರ್ಷ 11 ಎಕರೆಯಲ್ಲಿ ಇದೆ. 11 ಎಕರೆಯಲ್ಲಿ? 11 ಎಕರೆಯಲ್ಲಿ ಲಾರ್ಜ್ ಈ ವರ್ಷನ ಕಡಿಮೆ ನಮ್ದು. ಇಳುವರಿ ಚೆನ್ನಾಗಿ ಬರ್ತದೆ ಈ ವರ್ಷ? ಚೆನ್ನಾಗೈತಿ. ಈ 2-3 ವರ್ಷ ಬಹಳ ಲಾಸ್ ಆಗಿದೆ, ಮಳೆ ವೈಪರೀತ್ಯ ಮಳೆ ಕಾರಣ. ಅದಿಷ್ಟು ಮಳೆ ಆಶ್ರಿತನಾ? ಎಲ್ಲ ಮಳೆ ಆಶ್ರಿತ. ಮಳೆ ಆಶ್ರಿತ ಸ್ವಲ್ಪ ಕಾಲುವೆ ನೀರು, ಎಂ ಪಿ ಪ್ರಕಾಶ್ ಅವರು ಒಂದು ಕಾಲುವೆ ಮಾಡಿದ್ದಾರೆ, ಆ ಕಾಲುವೆ ಮುಖಾಂತರ ನೀರು ಆಸ್ತಿ ನೀರು ಬರ್ತದೆ. ನೀರು ಏತ ನೀರಾವರಿ? ಅದು ಏತ ನೀರಾವರಿ. ಯಾವ್ದು? ಸಿಗಂಟ್ಲೂರು ಏತ ನೀರಾವರಿ ಯೋಜನೆ. ಅದು ಕಾಲುವೆ ನಮ್ಮ ಹೊಲದ ಮೇಲ್ಗಡೆ. ಅದು ಇತ್ತೀಚೆಗೆ ಶುರು ಆಗಿತ್ತು? ಇತ್ತೀಚೆಗೆ, ಈಗ ಒಂದು 6 ವರ್ಷ ಆಯ್ತು ಅದು. ಅಲ್ಲಿ 5-6 ವರ್ಷದಿಂದ ನೀರಿನ ಸಮಸ್ಯೆ ಇಲ್ಲ? ನೀರಿನ ಸಮಸ್ಯೆ ಇಲ್ಲ, ಬಟ್ ಇಳುವರಿ ಕುಂಠಿತ ಆಗ್ತದೆ. ಯಾಕೆ ಹಿಂಗೆ ಅಂದ್ರೆ ನೀರ್ ಶಾಖ ಹೆಚ್ಚಾದತ್ನೆ ಭೂಮಿ ಎಷ್ಟು ತಂಪು ಮಾಡಿದ್ರು ಏನು ಕೆಲಸ ಆಗಲ್ಲ ಆ ರೀತಿ. ಇಳುವರಿ ಅಂದ್ರೆ ಎಷ್ಟು ವೇರಿಯೇಷನ್ ಆಗ್ತದೆ? ಒಂದು 5-10 ಎವರೇಜ್ 10 ಕ್ವಿಂಟಲ್ ಅಂತೂ ವೇರಿಯೇಷನ್ ಆಗ್ತಾನೆ ಇರು ಎಕರೆಗೆ. ಎಕರೆಗೆ? ಓಹೋ. ಅಂದ್ರೆ ಮೊದ್ಲು ಒಂದ್ ಎಕರೆಗೆ ಎಷ್ಟು ತಗೊಳ್ತಾ ಇದ್ರಿ ನೀವು? ನಾನು ಫಸ್ಟ್ ಸ್ಟಾರ್ಟಿಂಗ್ ಒಂದು 6-7 ವರ್ಷ ಒಂದ್ ಎಕರೆಗೆ ಬ್ಯಾಸಗಿ ಶೇಂಗಾ 25-28 ಕ್ವಿಂಟಲ್ ವರೆಗೆ ತೊಗೊಳ್ತಾ ಇದ್ದೆ. ಈಗ ಅದೇ ಶೇಂಗಾನ ನನ್ನ ಕೈಲಿ ಬೆಳೆಯಕ್ ಆಗ್ತಾ ಇಲ್ಲ, 5 ಕ್ವಿಂಟಲ್ ಬೆಳೆಯಕ್ ಆಗ್ತಾ ಇಲ್ಲ ಅದೇ ಹೊಲದಲ್ಲಿ. ಅಷ್ಟು ವ್ಯತ್ಯಾಸ ಆಗ್ತದೆ? ಹೌದು. ಈಗ ಹಿಂಗೆಲ್ಲ ಆಗ್ತಾ ಇರೋದ್ರಿಂದ ಈ ಮಣ್ಣಿನ ಪರೀಕ್ಷೆ, ನೀರಿನ ಪರೀಕ್ಷೆ ಈ ತರದೆಲ್ಲ ಮಾಡಿಸಿ? ಈಗ ಮಣ್ಣಿನ ಪರೀಕ್ಷೆ ಮಾಡ್ತೀನಿ ಅನ್ನಕ್ಕೆ ನನ್ನ ಭೂಮಿಯಲ್ಲಿ ನಾನೇನು ಮಾಡೇ ಇಲ್ಲ, ವಿಷ ಏನೋ ಹಾಕಿಲ್ಲ ಅದಕ್ಕೆ. ವಿಷ ಉಣಿಸಿದ್ರೆ ನನ್ನ ಮಣ್ಣು ಪರೀಕ್ಷೆ ಮಾಡಬಹುದು. ಆದ್ರೂ ನೈಸರ್ಗಿಕವಾಗಿ? ನೈಸರ್ಗಿಕವಾಗಿ ಅನ್ನೋದಕ್ಕಿಂತ ಬೀಜದ ಗುಣಮಟ್ಟ ನಮಗೆ ಕಡಿಮೆ ಸಿಗ್ತಾ ಇದೆ ಅಂತ ನಮ್ಮ ಒಂದು ಅಂದಾಜಿನ ಪ್ರಕಾರ. ಅವಾಗೆಲ್ಲ ಬೀಜನ ನಾವೇ ಕೈಲಿಂದ ಸುಲಿಸ್ತಾ ಇದ್ವಿ, ನಿಮ್ಮ ಮನೆಯಲ್ಲಿನೇ ಆಳ ಹಚ್ಚಿಬಿಟ್ಟು ಸುಲಿಸ್ತಾ ಇದ್ವಿ. ಈಗ ಅದು ಇಲ್ಲ, ಮಿಷನ್ಗೆ ಹಾಕ್ತಾ ಇದೀವಿ. ಅಲ್ಲಿ ಪರ್ಸೆಂಟೇಜ್ ಜಾಸ್ತಿ ಹೋಗ್ತದೆ, ಬೀಜದ ಪ್ರಮಾಣ ಬಹಳ ಹೋಗ್ತಾ ಇದೆ, ವೇಸ್ಟೇಜ್ ಜಾಸ್ತಿ ಆಗ್ತಾ ಇದೆ. ಅವಾಗೆಲ್ಲ ಎಷ್ಟು ನಾವು 50-60 ಕೆಜಿ ಬ್ಯಾಸ್ಗಿ ಶೇಂಗಾ ಬಿತ್ತಾ ಇದ್ವಿ. ಒಂದ್ ಎಕರೆಗೆ ಶೇಂಗಾ ಬೀಜವನ್ನ ಈ ಮಿಷಿನ್ ಅಲ್ಲೇ ಹಾಕ್ತಾ ಇರೋದ್ರಿಂದ ಗುಣಮಟ್ಟ ಹೋಗ್ತಾ ಇದೆ ಹೋಗ್ತಾ ಇದೆ. ಈಗ ಸದ್ಯ ನಾವು ಹಾಕ್ತಾ ಇರೋದು 80-90 ಕೆಜಿ ಒಂದ್ ಎಕರೆಗೆ. ಅವಾಗ ನಾವು ಬ್ಯಾಸ್ಗಿ ಶೇಂಗಾ ಹಾಕ್ತಿವಿ ಅಂದ್ರೆ 50-60 ಕೆಜಿ, ಸೀರ್ಗಾಳ ಇದ್ವು ಅಂದ್ರೆ 50 ಕೆಜಿ, ಸ್ವಲ್ಪ ದೊಡ್ಡ ಕಾಳ ಐತೆ ಅಂದ್ರೆ 60 ಕೆಜಿ ಹಾಕ್ತಾ ಇದ್ವಿ. ಬೀಜ ಜಾಸ್ತಿ ಆಗ್ತಾ ಇದೀವಿ ಅಲ್ಲ, ಈಗ ಖರ್ಚು ಜಾಸ್ತಿ ಆಗ್ತಾ ಇದೆ. ಇದು ನೀವು ಅನಾಲಿಸಿಸ್ ಮಾಡೋದು. ಈಗ ಯಥೇಚ್ಛವಾಗಿ ಮೆಕ್ಕೆಜೋಳಕ್ಕೆ ಕನ್ವರ್ಟ್ ಆಗಿದ್ದಾರೆ ಈ ಭಾಗದ ರೈತರು. ನಮ್ಗೆ ಎಣ್ಣೆ ಬೀಜಗಳನ್ನ ಬೆಳೀತಾ ಇದ್ರು ಮೊದಲೆಲ್ಲ, ಶೇಂಗಾ ಸೂರ್ಯಕಾಂತಿ ಇತರದೆಲ್ಲ ಬೆಳೀತಾ ಇದ್ರು. ಸೊ ಇದರ ಪರಿಣಾಮದಿಂದಾಗಿ, ಈ ಪ್ರಭಾವದಿಂದಾಗಿ ಭೂಮಿಯ ಗುಣಮಟ್ಟ ಅಥವಾ ಅದರ ಫಲವತ್ತತೆ ಕಡಿಮೆ ಆಗ್ತಾ ಇದೆಯಾ? ಹೌದು ಸರ್, 100% ಸರ್. ಹ್ಮ್, ಯಾಕಂದ್ರೆ ಬೆಳೆ ಪರಿವರ್ತನೆ ಇಲ್ಲ, ಬೇಸಿಗೆಯಾಗಿ ರಂಟೆ ಹೊಡಿತೀವಿ, ಕೈ ಬಿಟ್ಬಿಡ್ತೀವಿ, ಮುಗಿತು. ಬೆಳೆ ಪರಿವರ್ತನೆ ಅಲ್ಲ, ಬೆಳೆ ಪರಿವರ್ತನೆ ಮಾಡಿದ್ನಿ ಅಂದ್ರೆ ಒಳ್ಳೆ ಇಳುವರಿ ಬರ್ತದೆ. ನೀವು ಅನುಸರಿಸ್ಕೊಳ್ತಾ ಇದ್ರೆ ಹೇಗೆ? ನಾನು ಒಂದ್ ಹೊಲಕ್ ಹಾಕಿದ್ದ ಹೊಲಕ್ ನೆಕ್ಸ್ಟ್ ಇಯರ್ ಆಗ್ತಾ ಇಲ್ಲ. ಬಟ್ ಈಗ ಇನ್ನೊಂದ್ ಸಮಸ್ಯೆ ಏನಾಗಿದೆ ಅಂದ್ರೆ, ಈ ಒಂದು ಇತ್ತೀಚೆಗೆ ಒಂದ್ 5-6 ವರ್ಷದಲ್ಲಿ ಸನ್ಫ್ಲವರ್ ಹಾಕಿದ್ನಿ ಅಂದ್ರೆ ನಾವು ಮೆಕ್ಕೆಜೋಳ ಬಿಡ್ತಾ ಇದ್ವಿ. ಈಗ ಸನ್ಫ್ಲವರ್ ಹಾಕದನ್ನ ಬಿಟ್ಬಿಟ್ಟಿದೀವಿ ಅಂದ್ರೆ ಗಿಳಿಕಾಟ ಅಂತಂದ ಹೇಳಿ. ಹಾಗಾಗ್ಬಿಟ್ಟು ಅದು ಬೆಳೆ ಪರಿವರ್ತನೆ ಆಗಲ್ಲ, ಹೆಸರು ಹಾಕಿದ್ರೆ ಅದ್ರ ರೊಕ್ಕ ಬರಲ್ಲ, ಈ ರೀತಿ ಆಗ್ಬಿಟ್ಟಿದೆ. ಅಲ್ಲ, ನಾನು ತಿಳ್ಕೊಂಡಿರೋ ಹಾಗೆ ಹೆಸರನ್ನ ಆಗ್ತಾ ಇರೋದು ಆರ್ಥಿಕ ಲಾಭಕ್ಕಾಗಿ ಅಲ್ಲ, ಅದು ಅದು ಆಕ್ಚುಲಿ ಭೂಮಿಯ ಫಲವತ್ತತೆ ಫಲವತ್ತತೆಗೆ ಮತ್ತು ಮನೆಗೆ ಒಂದಿಷ್ಟು ಆಗ್ಲಿ ಅಂತ ಪೌಷ್ಟಿಕ ಆಹಾರ ಅದು ಬರ್ತಾ ಇಲ್ಲ. ಓಹೋ, ಈ ವರ್ಷ 4 ಎಕರೆ ಹಾಕಿದೀವಿ, ಅದರಲ್ಲಿ ಒಂದು 50-70 ಕೆಜಿ ಬಿಟ್ರೆ ಒಂದ್ ಇದು ಬಂದಿಲ್ಲ ನಮ್ಗೆ ಅಷ್ಟು ಬಿಟ್ರೆ. ನಮ್ಮಲ್ಲಿ ಹೆಸರು ಬಂದಿಲ್ಲ ನೋಡಿ. ಈಗ ನಿಮ್ಗೆ ನೀರಿನ ಸಮಸ್ಯೆ ಕಡಿಮೆ ಆಗಿದೆ. ನೀರಿನ ಸಮಸ್ಯೆ ಆದ್ರೆ ನಿಮ್ಗೆ ಇಳುವರಿಯಲ್ಲಿ ವ್ಯತ್ಯಾಸ ಬಹಳ ವ್ಯತ್ಯಾಸ ಆಗಿದೆ. ಸೊ ಇದಕ್ಕೆ ಏನಾದ್ರೂ ಒಂದ್ ಬೇರೆ ದಾರಿಗಳು ಹುಡುಕ್ಲೇಬೇಕಲ್ವಾ? ನೀವು ಹುಡುಕ್ಬೇಕು ಸರ್ ಅದನ್ನ. ಬಟ್ ಈಗ ಒಬ್ಬರೇ ರೈತರು ಅದನ್ನೇನು ಮಾಡಕ್ಕಾಗಲ್ಲ. ಈಗ ನಾನು ಯಾವ್ದೋ ಒಂದ್ ಬೆಳೆ ಹಾಕಿದೆ, ಆ ಬೆಳೆ ಪಕ್ಕದನ್ನ ಹಾಕಿದಾಗ ನನಗೆ ನಷ್ಟ ಕಡಿಮೆ ಆಗ್ತದೆ. ಯಾಕಂದ್ರೆ ಈ ಪ್ರಾಣಿ ಪಕ್ಷಿಗಳಿಗೆ ಒಂದೇ ಆಹಾರ ಸಿಗಲ್ಲ. ಇಂಪಾರ್ಟೆಂಟ್ ಈ ಜೋಳ ಅಥವಾ ಸೂರ್ಯಕಾಂತಿ ಇನ್ನೊಂದ್ ಯಾವ್ದೋ ಹಾಕಿದ್ವಿ ಅಂದ್ರೆ ನನ್ನ ಹೊಲ್ದಾಗ ಒಂದ್ರಾಗ ಇರ್ತವೆ. ಗಿಳಿ ಆಗ್ಲಿ ಗುಬ್ಬಿ ಆಗ್ಲಿ ಏನಾದ್ರೂ ಬೇರೆಯವ್ರ ಹೊಲ್ದಾಗ ಹೋಗೋದೇ ಅಲ್ಲ, ಅವ್ರು ಹಾಕಿರಲ್ಲ. ಹಂಗಾಗಿ ಅವ್ರು ಏನಾಗ್ತಾರೆ, ನಾವು ಅದನ್ನ ಹಾಕೋಣಪ್ಪ ಅನ್ನೋ ಲೆಕ್ಕಕ್ಕೆ ಬಂದ್ಬಿಡು. ಸೊ ಈಗ ಆಹಾರ ಧಾನ್ಯಗಳ ಬೆಳೆಯುವುದು ಕಡಿಮೆ ಆಗಿದೆ. ಆಹಾರ ಧಾನ್ಯ ಬಹಳ ಕಡಿಮೆ ಆಗಿದೆ. ಮೆಕ್ಕೆಜೋಳ ಒಂದೇ 90% ಆಹಾರ ಧಾನ್ಯ ಕಡಿಮೆನ ಈಗ. ಅದರಲ್ಲಿ ಇತ್ತೀಚೆಗೆ ಮೆಕ್ಕೆಜೋಳ ಒಂದೇ ಈಗ ಮೇನ್ ಕ್ರಾಪ್ ಅದು. ಅದು ಯಾವ್ದು ಯಾಕೆ ಹೀಗೆ ಎಲ್ಲ ರೈತರು ಅಂದ್ರೆ ಅದು ಹೆಚ್ಚು ಲಾಭದಾಯಕನೋ ಅಥವಾ ವೆಚ್ಚ ಕಡಿಮೆನೋ? ಸರ್, ಅದರಲ್ಲಿ ವೆಚ್ಚ ಅನ್ನೋದಕ್ಕಿಂತ ಎಕರೆಗೆ ಏನಿಲ್ಲ ಅಂದ್ರೆ ಮಿನಿಮಮ್ 10-15,000 ಖರ್ಚು ಮಾಡೇ ಮಾಡ್ತೀವಿ ಮಾಡ್ತೀರಿ. ಆದ್ರೆ ಅದರಿಂದ ಲಾಭ ಹೆಚ್ಚಿಗೆ ನಿರೀಕ್ಷೆ ಆಗಲ್ಲ. ಬಟ್ ಒಂದೇ ಸರಿಗೆ ಅಮೌಂಟ್ ಬರ್ತೈತೆ ಅಲ್ಲ ಅನ್ನೋದಷ್ಟೇ ನಮ್ಮ ರೈತರ ನಮ್ಮಲ್ಲಿ ಇರ್ತಕ್ಕಂತ ಒಂದು ಅಲ್ಲ, ಏನೇ ಮಾಡಿದ್ರು ಒಂದ್ ಲಾಭ ಬೇಕು ಅಂತ ಅಲ್ವಾ? ಅಷ್ಟೇ, ಅದರಲ್ಲಿ ಅಂತ ಯಥೇಚ್ಛವಾಗಿ ಲಾಭ ಸಿಗಲ್ಲ. ಹಾಗಾಗಿನೂ ಮೆಕ್ಕೆಜೋಳ ಬೆಳೆಗಾರರು ಜಾಸ್ತಿ ಆಗಿದೆ. ಹೌದು, ಮೆಕ್ಕೆಜೋಳ ಬೆಳೆಗಾರನೇ ಜಾಸ್ತಿ ಈಗ. ಅಂದ್ರೆ ಕಾರಣ ಬೇರೆ ಏನಾದ್ರು ಇರ್ಬೋದೇನೋ ಅಂತ ಅಂದ್ರೆ ಹೆಚ್ಚು ಶ್ರಮ ಬೇಕಾಗಿಲ್ಲ ಅಥವಾ ಶ್ರಮ ಒಂದ ಅಂತಂದಲ್ಲ ಸರ್ ಅದಕ್ಕ. ಈಗ ಅದನ್ನೆಲ್ಲ ನೋಡಿದ್ನಿ ಅಂದ್ರೆ ಸೂರ್ಯಕಾಂತಿಗೆ ಶ್ರಮ ಇಲ್ಲ ಸರ್. ಬೇರೆ ಧಾನ್ಯಗಳಿಗೆ ಎಳ್ಳಾಗ್ಲಿ ಅದು ಏನಂದ್ ಅಂದ್ರೆ ಸೀದಾ ಕಟಾವ್ ಟೈಮ್ನೇ ಮಾತ್ರ ಶ್ರಮ ಬಿಟ್ರೆ ಬೇರೆ ಟೈಮ್ನಾಗ ಅದಕ್ಕೆ ಶ್ರಮ ಕಡಿಮೆ. ಮೆಕ್ಕೆಜೋಳಕ್ ನೋಡಿದ್ರೆ ಶ್ರಮ ಜಾಸ್ತಿ. ನಾವು ಅದನ್ನ ಮಾಡ್ತಾ ಇಲ್ಲ ಅದು ಒಂದೇ ಈಗ. ಅಲ್ಲ, ನಾನೀಗ ಬೇರೆ ಒಬ್ಬ ಸಾಮಾನ್ಯ ರೈತರು ಹೀಗೆ ಹೋಗ್ತಾ ಇರೋದು ಬೇರೆ ಆಗ್ತದೆ, ಆದ್ರೆ ನೀವು ಒಬ್ಬ ಸುಶಿಕ್ಷಿತರು ಒಂದ್ ಕಡೆಗೆ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರಿ, ಇಲ್ಲಿಯೂ ಸಹಿತ ಒಂದ್ ಏನಾದ್ರೂ ಹೊಸ ಪ್ರಯೋಗ? ನಾನು ಅದಕ್ಕಾಗಿ ನಂದು ಒಂದ್ 4 ಎಕರೆ ಭಾಗನ ಸಪರೇಟ್ ಮಾಡ್ಬಿಟ್ಟಿದ್ದೇನೆ ಸರ್. ಏನ್ ಮಾಡ್ತೀರಿ ಅದರಲ್ಲಿ? ಫಾರೆಸ್ಟ್ ಗಿಡಗಳನ್ನ ಹಣ್ಣಿನ ಗಿಡಗಳನ್ನ ಹಾಕ್ಬಿಟ್ಟು ಅದನ್ನ ಅದಕ್ಕಾಗೇ ಬಿಟ್ಕೊಂಡಿರೋದು ನಾನು. ಎಷ್ಟೆಕರೆ? 4 ಎಕರೆ ಫಾರೆಸ್ಟ್ ಅಗ್ರಿಕಲ್ಚರ್ ಮಾಡ್ಕೊಂಡ್ ಬಿಟ್ಟಿರೋದು. ಏನು ನಿಮ್ ಪ್ರಕಾರ ಫಾರೆಸ್ಟ್ ಅಗ್ರಿಕಲ್ಚರ್ ಅಂದ್ರೆ? ಫಾರೆಸ್ಟ್ ಅಗ್ರಿಕಲ್ಚರ್ ಅಂದ್ರೆ ಅದರಲ್ಲಿ ಅರಣ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂತ ಗಿಡಗಳು ಮತ್ತೆ ಹಣ್ಣಿನ ಗಿಡಗಳು, ನನಗೆ ತಿಂದು ಉಂಡು ಬೇರೆಯವರು ತಿಂದು ಉಂಡ್ಲಿ ಅಂತಕ್ಕಂತ ಗಿಡಗಳನ್ನ ಮಾತ್ರ ಅದರಲ್ಲಿ ಹಾಕಿರೋದು. ಅಂದ್ರೆ ನೀವು ಮಾರ್ಕೆಟಿಗೆ ಬಿಡ್ತಾ ಇಲ್ಲ ಅವನ ಒಂದು ಕಾಯನ್ನ ನಾನು ಮಾರ್ಕೆಟಿಗೆ ಬಿಡಲ್ಲ, ಕೊಡೋದು ಇಲ್ಲ ಅದನ್ನ. ಯಾಕೆ ಇಲ್ಲ? ಎಷ್ಟೋ ಜನ ತೋಟಗಾರಿಕೆ ಮಾಡೋದೇ ಮಾರ್ಕೆಟ್ಗೆ ಹೋಗಿ ಅಲ್ವಾ? ಇಲ್ಲ, ನಾವು ಅದನ್ನ ಮಾಡಬಾರ್ದು ಅಂತಂದ ಹೇಳ್ಬಿಟ್ಟೆ ಮಾಡಿರೋದು. ಅದನ್ನ ಮಾರ್ಕೆಟಿಗೆ ಯಾವ್ದೇ ರೀತಿಯಿಂದ ಹಣ್ಣನ್ನ ಕೊಡಬಾರ್ದು, ನಾನು ಅದ್ರಲಿಂದ ಏನು ದುಡ್ಡು ಎಕ್ಸ್ಪೆಕ್ಟ್ ಮಾಡಬಾರ್ದು ಅಂತಂದೇ ಬಿಟ್ಟಿರೋದು ಅದನ್ನ ಹೊಲನ 4 ಎಕರೆ. ಯಾಕೆ ಹೀಗೆ? ಅದರಲ್ಲಿ ಒಂದ್ ಏನೋ ಒಂದ್ ಇನ್ಸಿಡೆಂಟ್ ಆಗ್ಬಿಡ್ತು, ಹಾಗಾಗಿ ಆ ಹೊಲನ ಹಂಗೆ ಬಿಟ್ಟಿದ್ದೀನಿ. ಏನಾಯ್ತು ಅಂತ ಹೇಳ್ಬೋದು ತಾವು? ಸ್ವಲ್ಪ ಬೇಜಾರ ಆದ್ರೆ ಅದರಲ್ಲಿ ಕಬ್ಬು ನಾಟಿ ಮಾಡ್ತಾ ಇದ್ದೆ ಆ ಹೊಲದಲ್ಲಿ ಫಸ್ಟ್ ಎಲ್ಲ. ಎಷ್ಟು ವರ್ಷಗಳಿಂದ? ಮುಂಚಿಲಿಂದ ಆ ಹೊಲ ಯಾವಾಗ್ಲೂ ಕಬ್ಬು ನಾಟಿಯಲ್ಲೇ ಮಾಡ್ತಾ ಇದ್ದೆ, ನಾಟಿ ಮಾಡ್ಕೊಂಡು ಕಬ್ಬು ಬೆಳೀತಾ ಇದ್ದೆ ಆ ಹೊಲದಲ್ಲಿ, ಒಳ್ಳೆ ಇಳುವರಿ ಪಡಿತಾ ಇದ್ದೆ. ಆ ಹೊಲದಲ್ಲಿ ಕಬ್ಬು ನಾಟಿ ಮಾಡಿ ಅರ್ಗ ಸಮಯದಲ್ಲಿ ಪ್ರತಿದಿನ ಬೇಸಾಯ ಕ್ರಮ ಮುಗಿಸ್ಕೊಂಡಾದ್ಮೇಲೆ ನಾವು ಕೆರೆಯಲ್ಲಿ ಎತ್ತುಗಳನ್ನ ಸ್ನಾನ ಮಾಡಿಸೋದು, ನಾವು ಸ್ನಾನ ಮಾಡ್ಕೊಂಡು ಮನೆಗೆ ಹೋಗೋದು ಪ್ರತೀತಿ, ಅದು ದಿನನಿತ್ಯದ ಕೆಲಸನೇ ಅದಾಗಿತ್ತು. ಆ ಸಮಯದ ನನ್ನ ಮಗಗೆ ಈಸ್ ಕಲಿಸಿದ್ದೆ, ಎಲ್ಲ ಮಾಡಿದ್ದೆ. ಬಟ್ ನನ್ನ ಕಣ್ಣೆದುರಿಗೆ ನನ್ನ ಮಗನನ್ನ ಕಳ್ಕೊಂಡಾಗ ಕೆರೆಯಲ್ಲಿ ಮುಳುಗಿ ನೀವು ಅಲ್ಲಿ, ನಾನು ಅಲ್ಲಿದ್ದು ನನ್ನ ಮಗನ್ನ ತಗೊಂಬಂದು ದಂಡೆಯಲ್ಲಿ ಹಾಕಿದ್ರು, ವಿಧಿಯ ಆಟ ಯಾರು ತಪ್ಸಕ್ಕಾಗಲ್ಲ ಅನ್ನೋ ರೀತಿಯಲ್ಲಿ ನನ್ನ ಮಗನ್ ಯಾವಾಗ ಕಳ್ಕೊಂಡ, ಅವಾಗ ಆ ಬೆಳೆಯೇ ಬಂದಿರ್ತಕ್ಕಂಥ ಬೆಳೆಯನ್ನೇ ನಾನು ಹಂಗೆ ಕೈ ಬಿಟ್ಬಿಟ್ಟೆ, ಹೊಲ್ದಕ್ಕ ಹೋಗ್ಲಿಲ್ಲ 4-5 ವರ್ಷ. ಬೇಜಾರಾಗಿ ಎಲ್ಲವನ್ನು ತೆಗೆದು ಅಲ್ಲಿಂದ ನಿಲ್ಸ್ಬಿಟ್ಟೆ ನಾನು ಅದನ್ನ. ಅವಾಗ ನಮ್ಗೆ ಯಾರೋ ಒಬ್ರು ಹಿಂಗಾದ್ರೆ ಹೆಂಗ ಜೀವನ ಕಷ್ಟ ಅಂತಂದೇಳಿ ನಮ್ಮ ಆತ್ಮೀಯರು ಒಬ್ರು ಸಂಗಪ್ಪ ಅಂತಂದೇಳಿ 25-30 ವರ್ಷ ಅವರು ಕೃಷಿಯನ್ನೇ ಮಾಡ್ತಾ ಇರೋದು, ಅದ್ರ ಜೊತೆಗೆ ಅವರು ಸಾವಯವ ಕೃಷಿಕರು. ಅವರು ಇರಪ್ಪ ನೀನ್ ಹಿಂಗಾದ್ರ ಮನುಷ್ಯ ಹಾಳಾಗ್ಬಿಡ್ತೀಯ, ಬೇಡ ಹಿಂಗ್ ಮಾಡಂ ಬಾ ಅಂತಂದೇಳಿ ಕರ್ಕೊಂಡು ಹೋಗಿ ಅಗ್ರೋಫಾರೆಸ್ಟ್ರಿ ಮಾಡಿದ್ವಿ, ಅರಣ್ಯ ಕೃಷಿ ಮಾಡಕತ್ತಿದ್ವಿ. ಅವಾಗ ಮಾಡಿದೆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾವ್ ಅವತ್ ಮಾಡಿದ್ದು, ನಾವು ಅಲ್ಲಿ ಅರಣ್ಯ ಕೃಷಿ ಮಾಡಿದ್ವಿ. ಅರಣ್ಯ ಕೃಷಿ ಮಾಡಿದಾಗ ಒಂದು ತಲೆಗೆ ಇಟ್ಕೊಂಡೆ, ಈ ಹೊಲದಿಂದ ನಾನು ಯಾವ್ದೇ ಫಸಲನ್ನ ನಾನು ಮಾರಕ್ ಕೊಡಂಗಿಲ್ಲ, ಯಾವ್ದೇ ಹಣ್ಣು ಬಿಟ್ಟಿರ್ಲಿ ಅದನ್ನ ಮಾರಂಗಿಲ್ಲ ನಾನು ಅಂತಂದ ಹೇಳ್ಬಿಟ್ಟು ಅದನ್ನ ಮಾಡಿದ್ದು. ಅವಾಗಲಿಂದ ಒಂದು 5 ವರ್ಷಕ್ಕೆಲ್ಲ ಒಳ್ಳೆ ಗಿಡಗಳು ಆದವು, ಎಲ್ಲ ಚೆನ್ನಾಗಾಯ್ತು. ಅರಣ್ಯ ಕೃಷಿ ಮಾಡಿದಾಗ ಮಲ್ಚಿಂಗ್ ಆಗ್ಬಿಡ್ತು, ಭೂಮಿ ತಂಪಾಗಿ ನೀರು ಉಕ್ಕಕೈತಿ ಬಿಡುತ್ತೆ, ಇದು ಹೊಲ ಕೆಟ್ಟೋಕೈತಿ ಅನ್ನೋ ಸಂಕಟಕ್ಕೆ ನಾನು ಮಿಲಿಯೋದು ಬಿ ಅಂದ್ರೆ ಎಬ್ಬೇವಿನ ಗಿಡಗಳನ್ನ ಕಟಾವ್ ಮಾಡಿಸ್ಬಿಟ್ಟೆ. ಅವಾಗ ಕಟಾವ್ ಮಾಡಿಸಿ ಅವನ್ ತೆಗೆದಾಗ ಹೋಗದು, ಬರೇ ಈಗ ಹಣ್ಣಿನ ಗಿಡಗಳನ್ನ ಮಾತ್ರ ಬೆಳೆದ ಇಟ್ಕೊಂಡಿದ್ದೀನಿ. ಯಾವ್ಯಾವ ತರದ ಹಣ್ಣಿನ ಗಿಡಗಳು? ಈ ಪೇರ್ಲ ಇದೆ, ಸೀತಾಫಲ ಇದೆ, ನೀರ್ಲಿ ಗಿಡ ಇದೆ, ನಿಂಬೆಹಣ್ಣು ಇದೆ, ಮಾವಿನ ಗಿಡಗಳು ಇದಾವು. ಪ್ರತಿಯೊಂದು ಬೀಜದ ಗಿಡಗಳೇ, ಯಾವ್ದು ಗ್ರಾಫ್ಟೆಡ್ ಅಲ್ಲ. ಯಾವ ಗಿಡನು ನಾನು ಗ್ರಾಫ್ಟ್ ಕಟಿಂಗ್ ಮಾಡಿರೋ ಗಿಡ ಯಾವ್ದು ತಂದಚ್ಚಿಲ್ಲ, ಪ್ರತಿಯೊಂದು ಗಿಡನು ತಂದಚ್ಚಿರೋದೆ ನಾನು ಬೀಜದ ಗಿಡಗಳನ್ನ. ಬೀಜದ ಗಿಡನ ಯಾಕೆ ಬೆಳೆಸ್ತಾ ಇದ್ದೀನಿ ಆ ಹೊಲದಲ್ಲಿ ಅಂದ್ರೆ ಬೇಗ ಸಾಯಲ್ಲ ಬೀಜದ ಗಿಡಗಳು. ಆಮೇಗ ನಾನು ಹಚ್ಚಿರೋದು ಒಂದ್ ಗಿಡದಿಂದ ಇನ್ನೊಂದ್ ಗಿಡ ಮಾರಕ ಆಗ್ಬಾರ್ದು ಅಂತಂದೇಳಿ ಪೂರಕವಾಗಿರ್ಬೇಕಂತ ಮಾಡಿರೋದು. ಯಾವುದೇ ರೀತಿಯಿಂದ ಫರ್ಟಿಲೈಸರ್ ಕೊಟ್ಟಿಲ್ಲ ಆ ಹೊಲಕ್ಕೆ, ಸ್ವಲ್ಪ ಹೆಚ್ಚು ಕಮ್ಮಿ ಒಂದು 8 ವರ್ಷ ಆಯ್ತು, ಫರ್ಟಿಲೈಸರ್ ಇಲ್ಲ, ಏನೂ ಇಲ್ಲ. ಯಾವುದೇ ಪ್ಯಾರ್ಲೆ ಗಿಡಗಳಿಗೆ ಅಥವಾ ಸೀತಾಫಲ ಗಿಡಗಳಿಗೆ ಸ್ಪ್ರೇಯರ್ ಕೊಡೋದ್ ನೋಡಿದೀನಿ ನಾನು, ಅಂದ್ರೆ ಎಣ್ಣೆ ಸಿಂಪರಣೆ ಮಾಡ್ತಾರೆ, ನಂದು ಒಂದು ಇದಕ್ಕೂ ಒಂದು ಸ್ಪ್ರೇ ಕೊಡಲ್ಲ, ಅವ ಹಂಗೆ ಕಾಯಿ ಬಿಡ್ತವು, ಹಂಗೆ ಇರ್ತೈತಿ. ಒಳ್ಳೆ ಸ್ವೀಟ್ ಗಿಡಗಳು ನಮ್ಮ ಹೊಲಕ್ಕೆ ಸ್ವಲ್ಪ ಹೆಚ್ಚಲು ಕಡಿಮೆ ಒಂದು 5-6 ಗಂಟೆಗೆ ಹೋದ್ನಿ ಅಂದ್ರೆ ಒಂದು 50-60 ನವಿಲುಗಳು ಸಿಗ್ತವೆ ಅಲ್ಲೆಲ್ಲ ಪ್ರತಿ ದಿವಸ. ಪಕ್ಷಿಗಳು ಪಕ್ಷಿ ಪ್ರತಿ ದಿನ ಸಾಯಂಕಾಲ 5 ಗಂಟೆಗೆ ನವಿಲುಗಳು ಫಿಕ್ಸ್ ಅಲ್ಲಿ. ಆ ಮೂಲಕ ನಿಮ್ಮ ಮಗನಲ್ಲಿ ಹಂಗಾಗಿ ಅದನ್ನ ಹಂಗೆ ಬಿಟ್ಟರು ಸರ್. ಜನರು ಓಡಾಡ್ತಿರ್ತಾರೆ ಅವ್ರಿಗೆ ಬೇಕಂದ್ರೆ, ಯಾರು ಬೇಕಾದ್ರೂ ಹರ್ಕೊಂಡ್ ಹೋಗ್ಬೋದು, ನಾನು ಯಾಕೆ ಹರ್ಕೊಂಡು ಹೋಗ್ತಾ ಇದ್ದೀರಿ ಅಂತಂದು ಕೇಳಲ್ಲ ಅವ್ರನ್ನ, ಇದ್ರಾಗಿಂದ ಯಾಕೆ ತಗೊಂಡೋಗಿ ತಿಂತೀರಿ ಅಂತಂದು ಹೇಳಲ್ಲ, ಎಷ್ಟಾದ್ರೂ ಹರ್ಕೊಂಡ್ ಹೋಗ್ಬೋದು. ಜನ ಮಕ್ಕಳು ನಿಮ್ಗೆ? ಇಬ್ರು ಮಕ್ಕಳು, ಒಬ್ಬ ಮಗಳು ಈಗ ಮೆಡಿಕಲ್ ಮಾಡ್ತಾ ಇದ್ದಾಳೆ, ಮೆಡಿಕಲ್ ಶಿವಮೊಗ್ಗದಲ್ಲಿ ಮಾಡ್ತಾ ಇದ್ದಾರೆ. ಉಳಿದಂತ ಅಂದ್ರೆ ನಿಮ್ಮ ಸಾಂಪ್ರದಾಯಿಕ ಕೃಷಿ ಏನು, ಮೆಕ್ಕೆಜೋಳ ಮತ್ತೆ ಅದ್ರ ಜೊತೆಗೆ ಏನೇನು ಬೆಳೀತಾ ಇದ್ರಿ? ಈಗ ಸದ್ಯ ತೊಗರಿ ಹಾಕ್ತಾ ತೊಗರಿ ಹಾಕಿದೀನಿ, ಈ ಸರ ಮೆಕ್ಕೆಜೋಳ ತೊಗರೆ ಇದು ಬೇರೆ ಇದೆ ಸರ್. ಈಗ ತಂಬಾಕು ನಾಟಿ ಮಾಡ್ತಾ ಇದೀವಿ. ಇವತ್ತು ತಂಬಾಕು ಬೆಳೀಲಿಕ್ಕೆ ಏನ್ ಕಾರಣ? ಈಗ ನನಗೆ ಆದಾಯ ಬೇಕೇ ಬೇಕಲ್ಲ ಸರ್, ಅದಕ್ಕೋಸ್ಕರ ತಂಬಾಕು ಮೆಕ್ಕೆಜೋಳ ಹಾಕಿದೀನಿ. ಹೈನುಗಾರಿಕೆ ಮಾತ್ರ ನಂದು ಯಾವತ್ತೂ ಬಿಟ್ಟಿಲ್ಲ ನಾನು. ಅಂದ್ರೆ ತಂಬಾಕಿಗೆ ಅದಕ್ಕೆ ಏನಾದ್ರೂ ಪರ್ಮಿಷನ್ಸ್ ಆತರದೆಲ್ಲ ಏನಿಲ್ಲ ಇಲಾಖೆಯವರು ಯಾವ್ದು ಏನು ತೊಂದ್ರೆ. ಈ ತಂಬಾಕಿಗೆ ಮಾರ್ಕೆಟ್ ಎಲ್ಲಿ? ಯಾರು ಮಾರ್ಕೆಟ್? ಇಲ್ಲಿ ಹತ್ಮಳ್ಳಿ ಇದೆ ಸರ್, ಕೊಟ್ಟೂರು ಇದೆ, ಮುಂಡ್ರಿಗಿ ಇದೆ ನಮಗೆ. ಆದ್ರೆ ಅದರಲ್ಲಿ ಸ್ವಲ್ಪ ನಾವು ಕೊಡಿಬಿಟ್ಟು ಮಾಡ್ತೀವಿ ಸರ್, ಕೊಡಿಬಿಟ್ಟು ಮಾರ್ಕೆಟ್ ಮಾಡೋದ್ರಿಂದ ಸ್ವಲ್ಪ ನಮಗ್ ನಷ್ಟ ಆಗುತ್ತೆ. ಅದನ್ನೇ ಸ್ವಲ್ಪ ಮಾಡಿಫೈ ಮಾಡ್ಕೊಂಡು ಬಾಕ್ಸ್ ಮಾಡಿ ಮಾರಿದ್ವಿ ಅಂದ್ರೆ ಜಾಸ್ತಿ ರೇಟ್ ಇದೆ. ಸಂಸ್ಕರಣೆ ಮಾಡಿ ಮಾಡಿದ್ರೆ ಒಳ್ಳೆ ರೇಟ್, ನಾನು ಅದನ್ನೇ ಮಾಡ್ತಾ ಇರೋದು ಈಗ, ಸಂಸ್ಕರಣೆ ಮಾಡೇ ಮಾಡೋದು ಅದನ್ನ. ಈಗ ಫಸ್ಟ್ ನೀವು ಬೆಳೀತಾ ಇರೋದು ಈಗ? ಇದೇ ವರ್ಷ ಮೊದಲನೇ ಬೆಳೆನ ಸಂಸ್ಕರಣೆ ಮಾಡಿ ಮಾಡ್ತಕ್ಕಂಥದ್ದು ಫಸ್ಟ್ ಬೆಳೆ. ಮಾರ್ಕೆಟಿಂಗ್ ಹೋಗಿದ್ಯಾ ಒಂದ್ಸಲ? ಇದೇ ಫಸ್ಟ್ ಬೆಳೆ ನಂದು, ಬೇರೆ ಕಡೆ ನೋಡ್ಕೊಂಬಂದಿದ್ ಸರ್, ಅದನ್ನ ನೋಡ್ಕೊಂಬಂದು ಈಗ ಮಾಡ್ತಾ ಇದ್ದೀನಿ. ಏನು ಅಂದ್ರೆ ಯಾವ್ಯಾವ ವಿಧಾನಗಳನ್ನ ನೀವು ಅನುಸರಿಸಿದ್ರಿ ತಂಬಾಕು ಬೆಳೆಯಲ್ಲಿ? ತಂಬಾಕು ಬೆಳೆಗೆ ನಾನು ಯಾವುದೇ ಇದನ್ನು ಇಲ್ಲ ಸರ್, ಬೇರೆ ಕಡೆಯಿಂದ ಬೀಜ ತಂದು ನಾನೇ ಮಾಡ್ಕೊಂಡು ನಂದು ಗೊಬ್ಬರ ಹಾಕೊಂಡು ಕೊಟ್ಟಿಗೆ ಗೊಬ್ಬರ ಹಾಕೊಂಡು ಬೆಡ್ ಮಾಡಿ ಮಾಡ್ಕೊಂಡು ನನ್ನ ಹೊಲದಲ್ಲಿ ನಾಟಿ ಮಾಡ್ತಾ ಇರೋದು. ಎಷ್ಟು ಎಕರೆ ಹಾಕಿದ್ರಿ? 6 ಎಕರೆ ಆಗ್ತಾ ಇದೆ. ಲಾಭದ ನಿರೀಕ್ಷೆ ಎಷ್ಟು ಇಟ್ಕೊಂಡಿದ್ದೀರಾ ನೀವು ಅದರಲ್ಲಿ? ಈ ವರ್ಷ 1,00,000 ಬರುತ್ತೆ ಸರ್. ಓಹೋ, ಹೌದು. ಅಷ್ಟು ಸಾಧ್ಯತೆ ಇದೆ? ಸಾಧ್ಯತೆ 100% ಐತೆ. ಹೇಗೆ ಅದು ತೂಕದ ಲೆಕ್ಕ ಹೇಗೆ? ಅದು ಬಾಕ್ಸ್ ಮಾಡಿ ಮಾರಿದ ಅಂದ್ರೆ ಸರ್, 1 ಕ್ವಿಂಟಲ್ಗೆ 22,000-26,000. 1 ಕ್ವಿಂಟಲ್ಗೆ? 1 ಕ್ವಿಂಟಲ್. 1 ಎಕರೆಗೆ ಎಷ್ಟು ಕ್ವಿಂಟಲ್ ಬರ್ತದೆ? ಹೇಗೆ? 3-4 ಕ್ವಿಂಟಲ್ ಬರ್ಬೋದು ಸರ್. ಎಷ್ಟು ಎಕರೆ ಹಾಕಿದ್ರಿ ಈಗ? 6 ಎಕರೆ ಹಾಕಿದ್ರಿ? 6 ಎಕರೆ. ಹೌದು. 5 ಕ್ವಿಂಟಲ್ ಅಂತೂ ಬರುತ್ತೆ. 5 ಕ್ವಿಂಟಲ್ ಮಿನಿಮಮ್ ಬರುತ್ತೆ ಸರ್. 30 ಕ್ವಿಂಟಲ್ ನಿಮ್ಮ ನಿರೀಕ್ಷೆ? ನಿರೀಕ್ಷೆ ಬರುತ್ತೆ. ಅದು ಬರುತ್ತೆ. ಸಂಸ್ಕರಣೆ ಮಾಡಿದ ಮೇಲೇನು ಅಷ್ಟು ತೂಕ ಇರುತ್ತೆ? ಬರುತ್ತೆ. ಅಷ್ಟು ತೂಕ ಇರುತ್ತೆ? ತೂಕ ಇರುತ್ತೆ. ಅದಕ್ಕೆ ನಾನು ನೀರು ಬಿಡ್ತಾ ಇರೋದು ಸರ್. ಅದಕ್ಕೆ ನೀರು ಬಿಟ್ಟು ಮಾಡಿದ್ದು ತೂಕ ಜಾಸ್ತಿ ಬರುತ್ತೆ ಸರ್. ಡ್ರೈ ಲ್ಯಾಂಡ್ನಾಗ ಮಾಡಿದ್ದು ತೂಕ ಕಡಿಮೆ ಆಗಿರುತ್ತೆ. ಅಷ್ಟೇ ವ್ಯತ್ಯಾಸ. ಅದ್ರಲ್ಲಿ ಏನ್ ಬಹಳ ಇದೆ. ಈ ತಂಬಾಕು ಯಾವ ಯಾವ್ದಕ್ಕೆ ಬಳಕೆ ಆಗ್ತದೆ ಅಂತ ನಿಮಗೆ ಗೊತ್ತಿರೋ? ನನಗೆ ಗೊತ್ತಿಲ್ಲ ಸರ್. ಒಟ್ಟು ಖರೀದಿದಾರರು ಇದ್ದಾರೆ. ಅದು ಬಾಕ್ಸ್ ಮಾಡಿದ್ದು ಮಾತ್ರ ಇಲ್ಲೇ ಬಂದು ತಗೊಂಡೋಗ್ತಾರೆ. ತಗೊಂಡು ಇಲ್ಲೇ ಪೇಮೆಂಟ್ ಮಾಡಿ ಹೋಗ್ತಾರೆ. ಅದ್ರ ಗುಣಮಟ್ಟದ ಪರೀಕ್ಷೆ ಮಾಡೋದು ಈ ತರದ ಏನಾದ್ರು ಇರ್ತದ? ಅದ್ರಾಗೆ ಅವ್ರು ಬರ್ತಾರೆ ಸರ್. ಅವ್ರು ಬಂದು ನೋಡಿ ಹೋಗ್ತಾರೆ. ಬಂದ್ ನೋಡಿ ಖರೀದಿ ಮಾಡಿ ಮಾಡ್ಕೊಂಡ್ರೆ. ಈ ತಂಬಾಕು ಬೆಳಿಬೇಕು ಅಂತ ನೀವು ಯಾರನ್ನ ನೋಡಿ ಪ್ರೇರಣೆ ಕೊಡ್ರಿ? ನೋಡಿದ್ ಸರ್, ಬಸವನಾಳ ಮತ್ತೆ ಕೆಂಚಮನಹಳ್ಳಿ ಅಂತ ಹೇಳಿ. ಅಲ್ಲೆಲ್ಲ ಏನ್ ಮಾಡ್ತಾರ ಅಂದ್ರೆ ಸರ್, ಈರುಳ್ಳಿ ತಕ್ಕಂತ ತಕ್ಷಣ ತಂಬಾಕ್ ನಾಟಿ ಮಾಡ್ತಾರೆ. ಲಾಸ್ಟ್ ಟೈಮ್ ಆ ಕಡೆ ಭಾಗದಾಗ ಹೋದ ನೋಡಿದ್ದೆ ಅದನ್ನ. ಅವರು ಈರುಳ್ಳಿ ತಕೊಂಡ್ರು. ಈರುಳ್ಳಿ ತಕ್ಕಂತ ತಕ್ಷಣ 4-5 ಲಕ್ಷಕ್ಕೆ ಈರುಳ್ಳಿ ಮಾರರು. ಇದನ್ನ ಒಂದು 3-4 ಲಕ್ಷಕ್ಕ ತಂಬಾಕ ಮಾಡಾರು. ಅವ್ರು ನಮಗಿಂತ ಕಡಿಮೆ ನೀರು, ನೀರಿನ ಪ್ರಮಾಣ ಅವ್ರಿಗೆ ಬಹಳ ಕಡಿಮೆ ಇದೆ. ಅಂತದ ಅವ್ರು ಅಷ್ಟೊಂದು ಬೆಳೆದ್ರು. ನನಗೆ ಆಶ್ಚರ್ಯ ಆಗಿ ಏನಂತ ಕೇಳಿದೆ. ಅವ್ರು ಈ ರೀತಿ ಎಲ್ಲ ಹೇಳಿದ್ರೆ, ಆ ಕಡೆಗಿಂದ ಕೆಂಚಮನಹಳ್ಳಿ ವೀರಯ್ಯ ಅಂತಂದು ಒಬ್ರು ನಮ್ಮರೇ, ಅವ್ರು ನಮ್ಮ ಹತ್ರ ಎಲ್ಲ ಮಾತಾಡಿ ಅವ್ರ ಜೊತೆ ನಾವು ಕಮ್ಯುನಿಕೇಶನ್ ಆಗಿ ಅವರೇ ಬಂದು ನಮಗೆ ಬೆಡ್ ಹಾಕಿ ಕೊಟ್ಟು ಮಾಡಿ ತೋರಿಸಿ ಹೋಗಿದ್ದಾರೆ. ಮತ್ತೆ ನಾಟಿ ಮಾಡಕರನ್ನ ಅವ್ರನ್ನ ಕರೆ ಕಳಿಸಿ ಮಾಡಿಸಿದೀವಿ. ಈಗ ಅವರು ನಾಟಿ ಮಾಡ್ತಾ ಇದ್ರೆ ನಾನು ಮಾಡ್ತಾ ಇದ್ದೀನಿ. ಮೆಕ್ಕೆಜೋಳ ಇಳುವರಿ ತಕ್ಕ ಮಟ್ಟಿಗೆ ಕಡಿಮೆ ಆಗಿದೆ ಅಂತ ಹೇಳ್ತಾ ಇದ್ರು. ಹೌದು. ಅದ್ರ ಮಾರ್ಕೆಟ್ ಎಲ್ಲ ಹೇಗಿದೆ? ನಮ್ಗೆ ಒಳ್ಳೆ ರೇಟ್ ಸಿಗ್ತಾ ಇದೆಯಾ? ಹೇಗೆ ಈಗ? ಈ ಸರಿ ಚೆನ್ನಾಗೈತೆ ಸರ್. ಲಾಸ್ಟ್ ಟೈಮ್ ಈ ಟೈಮ್ ಎಷ್ಟು ಸಿಕ್ಕಿತ್ತು? 2,000-2,500 ಸಿಕ್ಕಿದೆ. ಈ ಸರಿ 2,300 ತನ ಇದೆ. ಮೊನ್ನೆ 2,900 ಇತ್ತು. ಈಗ ಒಂದ್ 5-6 ದಿನದಿಂದ 8 ದಿನದಿಂದ ಕಡಿಮೆ ಆಗಿದೆ. ಒಳ್ಳೆ ರೇಟ್ ಸಿಕ್ಕಿದೆ ಈಗ. ಬಟ್ ನಾನು ಈ ಸರಿ ಇಲ್ಲಿ ಕೊಡಲ್ಲ ಸರ್, ಫ್ಯಾಕ್ಟ್ರಿಗೆ ಕೊಡ್ತೇನೆ. ಸರಿ, ಯಾವ ಫ್ಯಾಕ್ಟ್ರಿಗೆ? ವಿಜಯನಗರ ಫ್ಯಾಕ್ಟ್ರಿ. ಇಲ್ಲಿ ಮೆಕ್ಕೆಜೋಳ ಖರೀದಿ ಮಾಡುವಂತ ಫ್ಯಾಕ್ಟ್ರಿಗಳಿದಾವ ಅಂದ್ರೆ ಅವ್ರು ಏನ್ ಪ್ರಾಡಕ್ಟ್ ಮಾಡ್ತಾರೆ? ಅವರು ಅಲ್ಲಿ ಫುಡ್ ತಯಾರ್ ಮಾಡ್ಲಿಕ್ಕೆ ತೆಲಿಗೆ ಹತ್ರ ಇದೆ ಸರ್, ಅಲ್ಲಿ ಒಂದ್ ಕಳಿಸ್ತಾ ಇದ್ದೀನಿ. ಇಲ್ಲಿ ಏಥೆನಿಯಲ್ ಏನಾದ್ರು ಸ್ಟಾರ್ಟ್ ಮಾಡ್ತಾರೆ ಅಂತ. ಇವ್ರು ಖರೀದಿ ಮಾಡ್ತೀವಿ ಅಂದ್ರೆ ಇಲ್ಲಿ ಒಂದ್ ಏನ್ ಮೆಕ್ಕೆಜೋಳದಿಂದ ಏನ್ ಮಾಡ್ತಾರೆ? ಏನ ಎಥೆನಿಯಲ್ ಸಂಸ್ಕರಣೆ ಏನೋ ಮಾಡ್ತಾರ ಅಂತ ಕೇಳ್ಪಟ್ಟಿವಿ ನಾವು. ಈ ಸರಿ ಏನೋ ಸ್ಟಾರ್ಟ್ ಆದ್ರೆ ಹತ್ರದಲ್ಲಿ ಆಗ್ತದ ಫ್ಯಾಕ್ಟ್ರಿ? ಹತ್ರ ಆಗುತ್ತೆ. ಇಲ್ಲಿದ ಒಂದು 50 ಕಿಲೋಮೀಟರ್. ಈಗ ನೀವು ಅವ್ರ ನಡುವೆ ನಿಮ್ಮ ನಡುವೆ ಏನಾದ್ರು ಒಪ್ಪಂದ ಏನೂ ಇಲ್ಲ ಸರ್? ನೀವು ಕೊಡ್ತೀರಿ ಅಂದ್ರೆ ತಗೊಳ್ತಾರೆ? ಹೌದು, ನಾವೇ ತಗೊಂಡೋಗಿ ಅಲ್ಲಿ ಹಾಕಿ ಬರ್ಬೋದು ಸರ್. ಅದು 1-2 ದಿನದಾಗ ಪೇಮೆಂಟ್ ಆಗುತ್ತೆ. ಅದು ಡೈರೆಕ್ಟ್ ಪೇಮೆಂಟ್ ಸರ್. ಅದು ಎಷ್ಟು ಎಕರೆ ಅಲ್ಲಿ ಬೆಳಿತಿದ್ರಿ ನೀವು ಮೆಕ್ಕೆಜೋಳ? 10 ಎಕರೆ. 11 ಎಕರೆ ಇದೆ. 11 ಎಕರೆ. ಎಕರೆಗೆ ಎಷ್ಟು ಇಳುವರಿ ಬರ್ತದೆ? ಈ ಸರಿ ಒಂದು 20-25 ಕ್ವಿಂಟಲ್. ಒಂದು 200 ಕ್ವಿಂಟಲ್ ನಿಮ್ಮ ನಿರೀಕ್ಷೆ? ಈ ಸರಿ ಒಂದು 200-225 ಕ್ವಿಂಟಲ್. ಸೊ ಹಿಂಗಾಗಿನೇ ಮೆಕ್ಕೆಜೋಳದಲ್ಲಿ ಒಂದೇ ಸಲ ಇಷ್ಟೆಲ್ಲ ಲಾರ್ಜ್ ದೊಡ್ಡ ಮಟ್ಟದಲ್ಲಿ ಅಮೌಂಟ್ ಸಿಗುತ್ತೆ ರೈತರೆಲ್ಲರೂ. ಹೌದು ಸರ್. ಆದ್ರೆ ಎಲ್ಲೋ ನಮ್ಗೆ ಒಂದ್ ಕಡೆಗೆ ಆಹಾರ ಬೆಳೆಗಳ ಬೆಳೆ ಕೊರತೆ ಬಹಳ ಇದೆ ಸರ್. ಕಡಿಮೆ ಆಹಾರದ ಕೊರತೆ ತುಂಬಾನೇ ಇದೆ. ಮತ್ತೆ ಯಾಕಂದ್ರೆ ನಾನೇ ಮೆಣಸಿನಕಾಯಿ ಬೆಳೀತಾ ಇದ್ದೆ, ಎಳ್ಳು ಇದ್ದು, ಗುರಾಳ ಇದ್ದು, ಬೆಳ್ಳುಳ್ಳಿ ಇತ್ತು, ನಾನೇ ಬೆಳೀತಾ ಇದ್ದಿದ್ದೀನೆಲ್ಲ. ಇವತ್ ನಾನೇ ಅವನ್ನೆಲ್ಲ ಖರೀದಿ ಮಾಡ್ತಾ ಇದ್ದೆ. ಬೆಳ್ಳುಳ್ಳಿನ ಬರೇ 5 ಸಾಲ ಹಾಕೊಂಡು 2 ವರ್ಷ ಊಟ ಮಾಡಿದ್ವಿ ನಮ್ಮ ಮನೆಯಲ್ಲಿ. 10 ಅಡಿಯದ್ರಾಗ 5 ಸಾಲ ಹಾಕಿ 2 ವರ್ಷ ಊಟ ಮಾಡಿದ್ವಿ. ನೀವ್ ಇವತ್ ಬೆಳ್ಳುಳ್ಳಿ ನಾವೇ ಖರೀದಿ ಮಾಡ್ತಾ ಇದ್ವಿ. ಆ ಪರಿಸ್ಥಿತಿಗೆ ನಾವು ಹೋಗಿದೀವಿ. ಹೇಗೆ ನಾವು ಮತ್ತೆಲ್ಲ ಈ ಹಳೆಯ ಪದ್ಧತಿಗೆ ಮರಳಬೇಕು ಅಂತ ಅನ್ಸಲ್ವಾ ನಮ್ಗೆ ಏನಾದ್ರು? ಅಂದ್ರೆ ನನ್ಗೆ ನೀವು ಯಾರಿಗೋ ಆಹಾರ ಬೆಳೆಗಳನ್ನ ಬೆಳಿತೀರಿ ಅಂತ ಅಲ್ಲ, ಒಂದ್ ಕುಟುಂಬದ ಆಹಾರ ಭದ್ರತೆ ಅದನ್ನ ಉಳಿಸ್ಕೊಳ್ಬೇಕು ಅಂತ ಎಲ್ಲೋ ನಮ್ ನಮ್ಮ ಕುಟುಂಬಕ್ಕೆ ನಮ್ಗಿರ್ತಕ್ಕಂತ ಭೂಮಿ ಅದನ್ನ ಮಾಡ್ಕೊಳೋದ್ ಬಹಳ ಸಮಸ್ಯೆ ಆಗಿದೆ. ಬಹಳ ಸಮಸ್ಯೆ ಐತೆ. ಅದು ಮಾಡ್ಕೊಳ್ಳಿಕ್ ಆಗ್ತಾ ಇಲ್ಲ ಈಗ. ಆಗ್ತಾ ಇಲ್ಲ. ಏನಂದ್ರೆ ಮಾಸ್ ಕ್ರಾಪ್ ಮಾಡ್ಕೋಬೇಕು, ಕೈ ಬಿಡ್ಬೇಕು ಅನ್ನೋದೇ ಒಂದ್ ತಲೆಯಾಗಿ ಈಗ.

ಮತ್ತು ರಫ್ತು ಮಾರುಕಟ್ಟೆಯಲ್ಲಿ ಹೆಚ್ಚಿನ ಪೈಪೋಟಿನ ನಾವು ನೋಡ್ಬೋದು. ಇವೆಲ್ಲ ಅಂಶಗಳನ್ನು ಗಮನಿಸಿದ್ರೆ ನಾವು ಹಳೆ ಪದ್ಧತಿಗೆ ಹೋಗೋ ಬದಲಾಗಿ ಹೊಸ ಪದ್ಧತಿಯಾದ ಅಧಿಕ ಸಾಂದ್ರತೆ ಬೇಸಾಯವನ್ನು ನಾವು ಅಳವಡಿಕೆ ಮಾಡಿಕೊಂಡ ತೋಟಗಾರಿಕಾ ಬೆಳೆಗಳಲ್ಲಿ ಒಂದು ನಿರ್ದಿಷ್ಟ ಪ್ರದೇಶದಿಂದ ಅಧಿಕ ಉತ್ಪಾದನೆ ಮತ್ತು ಇಳುವರಿಯನ್ನು ನಾವು ನೋಡ್ಬೋದು. ಅಧಿಕ ಸಾಂದ್ರತೆ ಬೇಸಾಯದಿಂದ ಏನಾಗುತ್ತೆ, ನಾವು ಭೂಮಿಯನ್ನು ಸರಿಯಾದ ರೀತಿಯಲ್ಲಿ ನಾವು ಬಳಕೆಯನ್ನು ಮಾಡ್ಕೊಬೋದು. ಮತ್ತಿನ್ನೊಂದೇನಂತಂದರೆ ಹಳೆ ಪದ್ಧತಿಯ ಪ್ರಕಾರ ನಾವು ಹೋದಾಗ ಗಿಡಗಳು ಬಹಳ ಎತ್ತರವಾಗಿ ದೊಡ್ಡದಾಗಿ ಬೆಳೆಯುತ್ತೆ. ಗಿಡದ ಯಾವುದೋ ಒಂದು ಮೇಲ್ಭಾಗದಲ್ಲಿ ಕೀಟ ಅಥವಾ ರೋಗದ ಹಾವಳಿಯನ್ನು ನಾವು ಗಮನಿಸಿದಾಗ ಮಾಮೂಲಾಗಿ ರೈತ ಬಳಸುವಂಥ ಸ್ಪ್ರೇಯರ್ಗಳಲ್ಲಿ ಆ ಜಾಗವನ್ನು ತಲುಪಲಿಕ್ಕೆ ಆಗೋದಿಲ್ಲ. ಸೊ ಅದನ್ನು ಹತೋಟಿ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಈ ಅಧಿಕ ಸಾಂದ್ರತೆ ಬೇಸಾಯದಲ್ಲಿ ಗಿಡಕ್ಕೆ ಒಂದು ನಿರ್ದಿಷ್ಟ ಒಂದು ಆಕಾರವನ್ನು ನಾವು ಕೊಡ್ತೀವಿ, ನಿರ್ದಿಷ್ಟವಾದ ಎತ್ತರದಲ್ಲಿ ನಾವು ಗಿಡಗಳನ್ನು ಬೆಳೆಸ್ತೀವಿ. ಸೊ ಹಾಗಾಗಿ ಈ ರೋಗ ಮತ್ತು ಕೀಟದ ಹತೋಟಿಯನ್ನು ನಾವು ಸ್ವಲ್ಪ ಸುಲಭವಾಗಿ ಮಾಡ್ಕೊಬೋದು. ಇನ್ನೊಂದೇನಂತಂದರೆ ಗಿಡಗಳು ದೊಡ್ಡದಾಗಿದ್ದಾಗ ಕೊಯ್ಲು ಮಾಡೋದು ಅಂದರೆ ಎತ್ತರದಲ್ಲಿರುವಂಥ ಹಣ್ಣುಗಳನ್ನು ಕೊಯ್ಲು ಮಾಡಲಿಕ್ಕೂ ಕಷ್ಟ ಆಗ್ಬೋದು. ಅಧಿಕ ಸಾಂದ್ರತೆ ಬೇಸಾಯದಲ್ಲಿ ಒಂದು ನಿರ್ದಿಷ್ಟ ಆಕಾರ ಒಂದು ಎತ್ತರನ ಕೊಡೋದ್ರಿಂದ ಸೊ ಕೊಯ್ಲಿಗೂ ಈ ಅನುಕೂಲಗಳನ್ನು ನಾವು ನೋಡ್ಬೋದು. ಈ ಅಧಿಕ ಸಾಂದ್ರತೆ ಬೇಸಾಯವನ್ನು ನಾವು ಮುಖ್ಯವಾಗಿ ಹಣ್ಣಿನ ಬೆಳೆಗಳಲ್ಲಿ ನೋಡಿದಾಗ ಬಾಳೆಹಣ್ಣಾರಾಯಿತು, ದಾಳಿಂಬೆ ಆಯಿತು, ಪಪ್ಪಾಯ ಆಯಿತು, ಪೇರ್ಲ ಆರಾಯಿತು, ದ್ರಾಕ್ಷಿ ಮತ್ತು ಮಾವಿನ ಬೆಳೆಗಳಲ್ಲಿ ನಾವು ಅಧಿಕ ಸಾಂದ್ರತೆ ಬೇಸಾಯವನ್ನು ನೋಡ್ತೀವಿ. ಈಗ ಬಾಳೆಯಲ್ಲಿ ನಾವು ನೋಡಿದಾಗ ಸಾಂಪ್ರದಾಯಿಕವಾಗಿ 7 ಅಂತರದಲ್ಲಿ ನಾವು ನಾಟಿ ಮಾಡ್ತಾ ಇದ್ವಿ. ಈ ಬಾಳೆನ ನಾವು ಅಧಿಕ ಸಾಂದ್ರತೆಯಲ್ಲಿ ನಾಟಿ ಮಾಡಬೇಕು ಅಂತಂದರೆ ಯಾವ್ಯಾವ ಅಂತರವನ್ನು ನಾವು ರೈತರು ಬಳಸ್ಕೊಬೋದು ಅಂತ, ಬಾಳೆಯಲ್ಲಿ ಅಧಿಕ ಸಾಂದ್ರತೆ ನಾಟಿಗೆ ರೈತರು 5 ಮತ್ತು 6 ಅಡಿ ಅಂತರದಲ್ಲಿ ಸಸಿಗಳನ್ನು ನಾಟಿ ಮಾಡ್ಬೋದು. ಈ ಅಂತರದಲ್ಲಿ ನಾಟಿ ಮಾಡೋದ್ರಿಂದ 1 ಎಕರೆ ಪ್ರದೇಶಕ್ಕೆ 1480 ಸಸಿಗಳನ್ನು ನಾವು ಕೂರಿಸ್ಬೋದು. ಅದೇ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಇದರ 1/2 ಸಸಿಗಳನ್ನು ಕೂರಿಸ್ಲಿಕ್ಕಾಗುತ್ತೆ. ಅಂದರೆ 7 ಅಂತರದಲ್ಲಿ ನಾಟಿ ಮಾಡಿದಾಗ ಕೇವಲ 900 ಸಸಿಗಳು 1 ಎಕರೆ ಪ್ರದೇಶದಲ್ಲಿ ಕೂರುತ್ತೆ. ಅದೇ 5/6 ಅಂತರದಲ್ಲಿ ನಾಟಿ ಮಾಡಿದಾಗ 1480 ಸಸಿಗಳನ್ನು ನಾವು ನೋಡ್ಬೋದು. ಅದೇ ರೀತಿ ಬಾಳೆಯಲ್ಲಿ ಇನ್ನೊಂದು ಅಧಿಕ ಸಾಂದ್ರತೆ ನಾಟಿದ ಅಂತರ ಅಂತಂದರೆ 5/5 ಅಡಿ ಮತ್ತು 5 ಅಡಿ ಅಂತರದಲ್ಲಿ ನಾಟಿನ ಮಾಡ್ಬೋದು. ಇದರಿಂದ ನಾವು 1 ಎಕರೆ ಪ್ರದೇಶದಲ್ಲಿ 1700 ಸಸಿಗಳನ್ನು ಕೂರಿಸ್ಬೋದು. ಮತ್ತೆ ಇನ್ನೊಂದು ತಂತ್ರಜ್ಞಾನ ಇದೆ ಬಾಳೆಯಲ್ಲಿ, ಜೋಡಿ ಸಾಲು ನಾಟಿ ಅಂತಂದ್ಬಿಟ್ಟು. ಜೋಡಿ ಸಾಲು ನಾಟಿಯಲ್ಲಿ ನಾವು 4 ಮತ್ತು 4 ಅಡಿ ಅಂತರದ 2 ಜೋಡಿ ಸಾಲನ್ನ ಮಾಡ್ತೀವಿ. 2 ಸಾಲು ಆದ ತಕ್ಷಣ 7 ಅಂತರನ ಬಿಟ್ಟು ಮತ್ತೆ ಜೋಡಿ ಸಾಲು 4 ಮತ್ತು 4 ಅಡಿ ಅಂತರದಲ್ಲಿ ಸಸಿಗಳನ್ನ ನೆಡ್ತಾ ಹೋಗ್ತೀವಿ. ಇದು ಬಹಳ ಉತ್ತಮವಾಗಿರುವಂತ ಅಧಿಕ ಸಾಂದ್ರತೆ ನಾಟಿಯ ಪದ್ಧತಿ ಬಾಳೆಯಲ್ಲಿ. ಸೊ ಈ ರೀತಿ ಮಾಡೋದ್ರಿಂದ 1 ಎಕರೆ ಪ್ರದೇಶಕ್ಕೆ ಕನಿಷ್ಠ ಅಂತಂದ್ರೆ 2000 ಸಸಿಗಳನ್ನ ನಾವು ಕೂರಿಸ್ಬೋದು. ಇದರಲ್ಲಿ ಇನ್ನೊಂದು ಉಪಯೋಗ ಏನಂತಂದ್ರೆ 4 ಅಡಿ ಆದ ತಕ್ಷಣ ಈ 7 ಜಾಗ ಏನಿರುತ್ತೆ ಅದರಲ್ಲಿ ತರಕಾರಿ ಬೆಳೆಯಾರಾಯ್ತು, ಬೇರೆ ಯಾವುದೋ ಬೆಳೆಯಾರಾಯ್ತು, ಕಡಿಮೆ ಅವಧಿ ಇರುವಂತ ಬೆಳೆಗಳನ್ನು ನಾವು ಬೆಳೆದುಕೊಳ್ಬಹುದು. ಅದೇ ರೀತಿ ಇದನ್ನ ಅಧಿಕ ಸಾಂದ್ರತೆ ನಾಟಿ ಬೇಸಾಯ ಪದ್ಧತಿಯನ್ನ ನಾವು ನೋಡಿದಾಗ ಇಳುವರಿಯಲ್ಲೂ ಸಹ ಬಹಳಷ್ಟು ವ್ಯತ್ಯಾಸವನ್ನು ನೋಡ್ಬೋದು. ಅದೇ 7 ಅಂತರದಲ್ಲಿ ನಾವು 12-15 ಟನ್ ಅಷ್ಟು 1 ಎಕರೆ ಪ್ರದೇಶಕ್ಕೆ ಇಳುವರಿಯನ್ನು ತಗೊಂತೀವಿ. ಆದ್ರೆ ನಾವು ಜೋಡಿ ಸಾಲು ನಾಟಿ ಅಂತ ಏನು ಹೇಳ್ದಲ್ಲ, ಸೊ ಅದರಲ್ಲಿ ನಾವು 30-34 ಟನ್ಗಳಷ್ಟು ಇಳುವರಿಯನ್ನು ನಾವು ನೋಡ್ಬೋದು. ಅಧಿಕ ಸಾಂದ್ರತೆ ಬೇಸಾಯವನ್ನ ನಾವು ತಂತ್ರಜ್ಞಾನವನ್ನು ಅಳವಡಿಸ್ಕೊಂಡಿದ್ದೀವಿ, ಇಷ್ಟು ಇಳುವರಿ ಬರುತ್ತೆ ಅಂತೇನಿಲ್ಲ. ಮುಖ್ಯವಾಗಿ ಎಲ್ಲಾ ರೀತಿಯ ನಿರ್ವಹಣೆಯನ್ನು ಮಾಡಿದ್ರಷ್ಟೇ ಅಧಿಕ ಸಾಂದ್ರತೆ ನಾಟಿ ಬೇಸಾಯದಲ್ಲಿ ನಾವು ಇಳುವರಿಯನ್ನ ನೋಡಬಹುದು. ಇದುವರೆಗೆ ವಿಜ್ಞಾನಿಗಳಾದ ಡಾಕ್ಟರ್ ಆರ್ ಜ್ಯೋತಿ ಅವರಿಂದ ರೈತರಿಗೆ ಸಲಹೆ ಕೇಳಿದಿರಿ. ವನ್ಯಪ್ರಾಣಿಗಳಿಂದ ತುಂಬಿದ ಕಾಡು ಮೇಡುಗಳಿರುವವರಿಗೆ ಮಾತ್ರ ಮಾನವನ ಪೀಳಿಗೆಗೆ ಭೂಮಿ ಆಶ್ರಯ ನೀಡುತ್ತದೆ. ಅರಣ್ಯ ಸಂರಕ್ಷಣೆ ನಮ್ಮೆಲ್ಲರ ಕರ್ತವ್ಯ. ವೈಜ್ಞಾನಿಕ ಮನೋಭಾವನೆಯನ್ನ ಬೆಳೆಸ್ಕೊಳ್ಳೋದು ಇಂದಿನ ವಿದ್ಯಾರ್ಥಿಗಳಿಗೆ ಬಹಳ ಮುಖ್ಯ. ಅದರಲ್ಲೂ ಪ್ರಕೃತಿಯಲ್ಲಿ ಕಂಡುಬರುವಂತಹ ವಿಸ್ಮಯಕರ ಹಾಗೂ ಮನೋಲ್ಲಾಸಕರ ಸಂಗತಿಗಳನ್ನ ಸ್ವತಃ ತಾವೇ ನಡೆದು ನೋಡಿ ಕೇಳಿ ಓದಿ ತಿಳ್ಕೊಳ್ಳೋದು ವಿದ್ಯಾರ್ಥಿಗಳ ಪಾಲಿಗೆ ಅತ್ಯಂತ ಮಹತ್ವದ ಅಂಶ. ಪಕ್ಷಿ ವೀಕ್ಷಣೆ ಸುಲಭವೂ ರೋಮಾಂಚನಕಾರಿಯೂ ಆದಂತಹ ಹವ್ಯಾಸ.